ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:15. ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಮ್ಮೆಲ್ಲ ಆತ್ಮೀಯ ಶ್ರೋತೃಗಳಿಗೂ ಪ್ರೀತಿಯ ಸ್ವಾಗತ. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಬಾನುಲಿ ಬಂಧು ನಾನು ಚಂದು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಕೇಳಿ ರೈತ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮ. ಹಲೋ ಆಕಾಶವಾಣಿನ. ಇಂದಿನ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಅಪರ ನಿರ್ದೇಶಕರಾದ ಬಿ ಶಿವರಾಜು ಹಾಗೂ ಜಂಟಿ ನಿರ್ದೇಶಕರಾದ ವಿಪಿ ಲಕ್ಷ್ಮೀಕಾಂತ್. ಹಲೋ ಆಕಾಶವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಈ ಕುರಿತು ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಕೃಷಿ ಇಲಾಖೆಯ ಅಪರ ನಿರ್ದೇಶಕರಾದಂಥ ಬಿ ಶಿವರಾಜ್ ಅವರು, ಹಾಗೆ ಜಂಟಿ ನಿರ್ದೇಶಕರಾದಂಥ ಬಿ ಪಿ ಲಕ್ಷ್ಮೀಕಾಂತ್ ಅವರು. ತಮ್ಮೆಲ್ಲರಿಗೂ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡ್ಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 2237074 2237074 STD ಕೋಡ್ 0 8 0. ಈಗ ಶಿವರಾಜ್ ಅವರೇ, ಕಳೆದ ಒಂದು ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಬೆಳೆ ವಿಮೆ ಬಗ್ಗೆ ಮಾತಾಡಿವಿ. ಹೌದು. ಆಗ ಬೆಳೆ ಸಮೀಕ್ಷೆ ಅನ್ನೋದು ಒಂದು ಬಹಳ ಮುಖ್ಯವಾದಂತಹ ಅಂಶ ಅಂತ ತಾವು ಹೇಳ್ತಾ ಇದ್ರಿ. ಬೆಳೆ ಸಮೀಕ್ಷೆ ಅಂದ್ರೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಬೆಳೆ ಸಮೀಕ್ಷೆ ಅಂತ ಹೇಳಿದ್ರೆ ನಾವು ಇಡೀ ಕರ್ನಾಟಕದಲ್ಲಿ ನಾವೊಂದು ಏನು ರೈತರು ಯಾವ ಬೆಳೆಗಳನ್ನ ಬೆಳೆದಿದ್ದಾರೆ ಅವ್ರ ಜಮೀನಿನಲ್ಲಿ, ಅದನ್ನ ನಾವು ಒಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಒಂದು ಸಮೀಕ್ಷೆ ಕೈಗೊಂಡು ಅದನ್ನ ಒಂದು ದತ್ತಾಂಶವಾಗಿ ಪರಿವರ್ತನೆ ಮಾಡ್ತೀವಿ. ಹಾಗಾಗಿ ಪ್ರತಿ ರೈತರ ಜಮೀನಿನಲ್ಲಿ ಏನು ನಮ್ಮ ರೈತರ ಹಿಡುವಳಿ ಇದ್ದಾವೆ, ಆ ಜಮೀನಿನ ಸರ್ವೆ ನಂಬರ್ ವಾರು ಅಥವಾ ಸಬ್ ಸರ್ವೆ ನಂಬರ್ ವಾರು, ರೈತರು ಯಾವ ಬೆಳೆ ಬೆಳೆದಿದ್ದಾರೆ ಅದನ್ನ ಫೋಟೋ ದಾಖಲಾತಿ ಮೂಲಕ ಒಂದು ಮೊಬೈಲ್ ಅಪ್ಲಿಕೇಶನ್ ಬಳಸಿ ಫೋಟೋನ ತೆಗೆದು ಅದನ್ನ ನಾವು ಒಂದು ನಮ್ಮ ಸರ್ವರ್ಗೆ ಅಪ್ಲೋಡ್ ಮಾಡ್ತೀವಿ. ಈ ಎಲ್ಲ ಅದನ್ನ ನಾವು ಸೇರಿ ಒಂದು ಬೆಳೆ ಸಮೀಕ್ಷೆ ಅಂತ ಹೇಳ್ತೇವೆ. ಇನ್ನು ಮುಖ್ಯವಾಗಿ ಲಕ್ಷ್ಮೀಕಾಂತ್ ಅವರೇ, ಈ ಬೆಳೆ ಸಮೀಕ್ಷೆಯ ಅವಶ್ಯಕತೆ ಏನಿದೆ ಅಂತೀರಿ? ಬೆಳೆ ಸಮೀಕ್ಷೆ ಇವತ್ತು ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಯೋಜನೆ ಯಶಸ್ಸು ಕಾಣಬೇಕು ಅಂತಂದ್ರೆ ನಮ್ಮ ಬೆಳೆ ಸಮೀಕ್ಷೆಯ ದತ್ತಾಂಶ ತುಂಬಾ ಮುಖ್ಯ ಆಗಿರ್ತದೆ. ಮೊದಲನೆಯದಾಗಿ ನಿಖರವಾಗಿ ನಮ್ಮ ಬೆಳೆ ಪ್ರದೇಶದ ಗಣತಿ ಅಂದ್ರೆ ಕ್ರಾಪ್ ಸೆನ್ಸಸ್, ಅದಕ್ಕೆ ನಮ್ಮ ಬೆಳೆ ಸಮೀಕ್ಷೆ ಡೇಟಾ ತುಂಬಾ ಅವಶ್ಯಕ ಇರ್ತದೆ. ಹಿಂದೆ ಎಲ್ಲ ಇದು ಐ ಎಸ್ಟಿಮೇಷನ್ ಅಂತ ಆತರ ಮಾಡ್ತಾ ಇದ್ವಿ, ಈಗ ಮೊಬೈಲ್ ಆಪ್ ಬಂದ್ಮೇಲೆ ನಿಖರವಾಗಿ ನಾವು ಈ ಬೆಳೆ ಗಣತಿನ ಇದು ದೇಶದಲ್ಲೇ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇದು ನಮ್ಮ ಪ್ರಧಾನಮಂತ್ರಿ ಕಾರ್ಯಾಲಯ ಕೂಡ ಈ ಬೆಳೆ ಸಮೀಕ್ಷೆಯ ಯೋಜನೆಯನ್ನ ಗುರುತಿಸಿ ಎಲ್ಲ ರಾಜ್ಯದಲ್ಲಿ ಇದನ್ನ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಚಿಂತನೆ ನಡೀತಾ ಇದೆ ಇಡೀ ದೇಶದಾದ್ಯಂತ. ಇದನ್ನ ಅಳವಡಿಸಿಕೊಳ್ಬೇಕು ಕರ್ನಾಟಕ ಯಾವುದಾಗ್ಲೂ ಕೂಡ ಇಂತಹ ಒಂದು ಮುಂಚೂಣಿಯಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಮೈಸೂರು ಜಿಲ್ಲೆ ಶ್ರೀ ನರಸಿಂಹ ತಾಲೂಕು ಸೋಸ್ಲ ಗ್ರಾಮದಿಂದ ಎಸ್ಮಾವೇ ಸೆಟ್ಲ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ನಮಸ್ಕಾರ. ಸ್ವಾಗತ ನಿಮಗೂ ಮಹಾದೇವ ಸ್ವಾಮಿಗಳೇ. ನಿಮ್ಗೆ ಸರ್ ನನ್ನ ಒಂದು ಸರ್, ನೀವು ಈಗಾಗಲೇ ಗ್ರಾಮ ಲೆಕ್ಕಾಧಿಕಾರಿಗಳು ಜಮೀನ್ಗೆ ಹೋಗಿ ಪರ್ಸನ್ ಎಲ್ಲ ಬಂದು ಆರ್ ಟಿ ಸಿ ಬೆಳೆಯಲ್ಲಿ ಪರ್ಸನ್ ಬರೆದಿರ್ತಾರೆ. ಹೇಳಿ ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಈಗ ಮೊದಲು ಗ್ರಾಮ ಈ ಒಂದು ವ್ಯವಸ್ಥೆ ಮತ್ತೆ ದೂರವಾಣಿ ಕರೆ ಇದೆ ಸ್ವೀಕರಿಸೋಣ. ಹಲೋ ಹಲೋ ಹಲೋ. ಮೊದಲು ಗ್ರಾಮ ಲೆಕ್ಕಿಗರು ಈ ಪಹಣಿಯಲ್ಲಿ ಅದನ್ನ ನಮೂದಿಸ್ತಾ ಇದ್ರು. ಈಗ ಹೌದು, ಮೊದಲೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಗ್ರಾಮ ಲೆಕ್ಕಿಗರು ರೈತರು ಯಾವ್ದು ಬೆಳೆ ಬೆಳೆದಿರ ಅಂತೇಳಿ ನಮೂದಿಸ್ತಾ ಇದ್ರು. ಆದ್ರೆ ಈ ಒಂದು ವ್ಯವಸ್ಥೆನಲ್ಲಿ ನಾವು ಈ ಗ್ರಾಮ ಲೆಕ್ಕಾಧಿಕಾರಿಗಳು ಅಷ್ಟನ್ನು ಏನು ಅಂಕಿಅಂಶಗಳನ್ನು ನಮೂದೇ ಮಾಡ್ತಾರೆ ಅಷ್ಟು ನಿಖರವಾಗಿ ಇರ್ತಿರ್ಲಿಲ್ಲ ರೈತ. ಈಗ ನಾವು ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೇರವಾಗಿ ರೈತರ ಜಮೀನಿನಲ್ಲಿ ಹೋಗಿ ಆ ಒಂದು ಫೋಟೋನನ್ನ ತೆಗೆದು ಅಪ್ಲೋಡ್ ಮಾಡೋದ್ರಿಂದ ರೈತರು ಬೆಳೆದಂತ ಬೆಳೆಗಳನ್ನ ನಿಖರವಾಗಿ ನಾವು ಸಂಗ್ರಹಿಸಲಿಕ್ಕೆ ಅನುಕೂಲ ಆಗತ್ತೆ. ಜೊತೆಗೆ ನಿಮ್ಗೆ ಈ ವರ್ಷ ನಾವೇನು ಇಡೀ ಈ ಒಂದು ಯೋಜನೆ ಇಡೀ ರಾಷ್ಟ್ರದ ಗಮನವನ್ನ ಸೆಳೆದಿದೆ. ಈಗ ನಮ್ಮ ನೀತಿ ಆಯೋಗದವರು ಕೂಡ ಈ ಒಂದು ಯೋಜನೆಯನ್ನ ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಿ ಅಂತೇಳಿ ಈಗಾಗಲೇ ಉನ್ನತ ಮಟ್ಟದಲ್ಲಿ ಚರ್ಚೆಗಳಾಗಿದ್ದಾವೆ. ಇದು ಯಾಕೆ ಅಂತ ಹೇಳಿದ್ರೆ ಈ ನಿಖರವಾದ ಅಂಕಿಅಂಶಗಳು ನಮಗೆ ಹೇಗೆ ಬಳಸಿಕೆ ಆಗ್ತವೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಕೃಷಿ ಉತ್ಪನ್ನಗಳು ಉತ್ಪಾದನೆ ಎಷ್ಟು ಬಂತು, ಯಾವ ವಿಸ್ತೀರ್ಣದಲ್ಲಿ ಏನು ಬೆಳೆ ಇದೆ, ಯಾವ್ಯಾವ ಬೆಳೆಗಳು ಎಷ್ಟು ವಿಸ್ತೀರ್ಣಗಳಿದ್ದಾವೆ, ಅವನ್ನ ಎಷ್ಟು ಉತ್ಪಾದನೆ ನಾವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ನಿಖರವಾಗಿ ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮ ಉದಾಹರಣೆಗೆ ಕರ್ನಾಟಕ ರಾಜ್ಯ ಒಂದರನಲ್ಲೇ ಈ ಮುಂಗಾರು ಹಂಗಾಮ್ನಲ್ಲಿ 2,10,00,000 ಪ್ಲಾಟ್ಗಳದು ಅಂಕಿಅಂಶ ಸಂಗ್ರಹ ಆಗತ್ತೆ. ಆ 2,10,00,000 ಪ್ಲಾಟ್ಗಳಲ್ಲಿ ಯಾವ ಬೆಳೆಗಳಿದಾವೆ, ಎಷ್ಟು ವಿಸ್ತೀರ್ಣದಲ್ಲಿದ್ದಾವೆ, ಒಂದು ಅಂದಾಜಿನಲ್ಲಿ ನಮ್ಮಲ್ಲಿ ಇರ್ತಕ್ಕಂತ ಒಂದು ಬೆಳೆ ವೈವಿಧ್ಯತೆಯನ್ನ ಕರ್ನಾಟಕದಲ್ಲಿ ನೀವು ಗಮನಿಸದೇ ಆದ್ರೆ 230 ತರದ ಬೆಳೆಗಳನ್ನ ನಮ್ಮ ರೈತರು ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ವೈವಿಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತನೆ ನೋಡಿದ್ರೆ 180 ಹೆಚ್ಚು ರೀತಿಯ ಬೆಳೆಗಳನ್ನ ನಮ್ಮ ರೈತರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅಂದ್ರೆ ಅದರೆಲ್ಲ ಅಂಕಿಅಂಶಗಳು ದತ್ತಾಂಶಗಳು ನಮಗೆ ಸಿಗ್ತವೆ. ನಮಗೆ ಸಿಗ್ತವೆ. ಈಗ ಒಂದು ದೂರವಾಣಿ ಕರೆ ಇದೆ ಸ್ವೀಕರಿಸೋಣ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ತಮ್ಮಣ್ಣ, ಮೈಸೂರು ಸರ್. ಹಾ, ಪ್ರಶ್ನೆ ಕೇಳಿ ತಮ್ಮಣ್ಣ ಅವ್ರೆ. ಸರ್, ಈ ಬೆಳೆ ಸಮೀಕ್ಷೆ ಎಲ್ಲಾ ಜಿಲ್ಲೆಗಳಿಗೆ ಅಂತ ಇಂತಿಂತ ಜಿಲ್ಲೆಗಳಿಗೆ ಒಂದು ಪ್ರಶ್ನೆ. ಆ ಬೆಳೆ ಸಮೀಕ್ಷೆ ನಮ್ಮಲ್ಲಿ ಮಾಡಿದಿರೋ ಇಲ್ಲೋ ನಮಗೆ ಹೆಂಗ ರೈತರಿಗೆ ಹೆಂಗ್ ಗೊತ್ತಾಗೋದು? ಅಥವಾ ನಾವೇನಾರು ಬಂದ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಾ? ಅದೇನಾದ್ರು ವಿವರವಾಗಿ ಹೇಳಿ ಅಂತ. ನೋಡಿ, ಬೆಳೆ ಸಮೀಕ್ಷೆ ಅನ್ನೋದು ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ರೈತರ ಜಮೀನುಗಳಲ್ಲಿ ಬೆಳೆ ಸಮೀಕ್ಷೆ ಆಗುತ್ತೆ. ಮುಖ್ಯವಾಗಿ 3-4 ಹಂಗಾಮ್ನಲ್ಲಿ ಬೆಳೆ ಸಮೀಕ್ಷೆ ಆಗುತ್ತೆ. ಪೂರ್ವ ಮುಂಗಾರು ಹಂಗಾಮ್ನಲ್ಲಿ ಬೆಳೆ ಸಮೀಕ್ಷೆ ಆಗುತ್ತೆ, ಮುಂಗಾರು ಹಂಗಾಮ್ನಲ್ಲಿ ಬೆಳೆ ಸಮೀಕ್ಷೆ ಆಗುತ್ತೆ, ಹಿಂಗಾರು ಹಂಗಾಮ್ನಲ್ಲಿ ಬೆಳೆ ಸಮೀಕ್ಷೆ ಆಗುತ್ತೆ, ಜೊತೆಗೆ ಬೇಸಿಗೆ ಹಂಗಾಮ್ನಲ್ಲಿ ಕೂಡ ಬೆಳೆ ಸಮೀಕ್ಷೆ. ತಮ್ಮಣ್ಣ ಅವರು ಮೈಸೂರು ವಿಭಾಗದಲ್ಲಿ ಈಗಾಗಲೇ ಪೂರ್ವ ಮುಂಗಾರ್ನಲ್ಲಿ ನಾನು ಹೇಳದ್ನಲ್ಲ, ನಮ್ಮ ಹತ್ರ ಅಂಕಿಅಂಶ ಇದೆ. ಈಗ ಮೈಸೂರಿನಲ್ಲೇ ತೆಗೆದುಕೊಂಡ್ರೆ ಈ ವರ್ಷ ನಾವು ಈಗಾಗಲೇ ಸುಮಾರು 974,000 ರೈತರದ ಜಮೀನುಗಳಲ್ಲಿ ಬೆಳೆ ಸಮೀಕ್ಷೆ ಪ್ಲಾಟ್ಗಳು ಆಗಿದಾವೆ. ಈಗ ಆಲ್ರೆಡಿ ಶೇಕಡ 76% ಈಗಾಗಲೇ ಬೆಳೆ ಸಮೀಕ್ಷೆ ಕಾರ್ಯ. ಯಾಕೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಮುಂಗಾರು ಬೇಗ ಪ್ರಾರಂಭ. ಪೂರ್ವ ಮುಂಗಾರಿನಲ್ಲೇ ಬೆಳೆ ಬೆಳೀತಾರೆ. ಹಂಗಾಗಿ ಇದು ಜೊತೆಗೆ ಇಡೀ ರಾಜ್ಯದಲ್ಲಿ 13 ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರು ಬರುತ್ತೆ. ಮತ್ತೆ ಎರಡನೇ ಪ್ರಶ್ನೆ ಅಂದ್ರೆ ಅವರು ಯಾರನ್ನ ಸಂಪರ್ಕಿಸಬೇಕು ಬೆಳೆ ಸಮೀಕ್ಷೆಗೆ ಅಂತ? ನೋಡಿ, ನಿಮ್ಮ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ರೈತರೇ ಬೆಳೆ ಸಮೀಕ್ಷೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿದೀವಿ. ರೈತರೇ, ಯಾವುದೇ ಒಬ್ಬ ರೈತ ತಮ್ಮ ಏನು ಆಂಡ್ರಾಯ್ಡ್ ಮೊಬೈಲ್ ಅನ್ನ ಬಳಸ್ಕೊಂಡು ಅವನ ಸರ್ವೆ ನಂಬರ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದೇ ರೈತ ಬೆಳೆ ಅವನೇ ಹೋಗಿ ಫೋಟೋ ತೆಗೆದು ಅದನ್ನ ಬೆಳೆ ಸಮೀಕ್ಷೆ ಇದಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಮಾಡಿದ್ದೇವೆ. ಅವ್ನು ಬಹಳ ಸರಳವಾಗಿ, ಒಂದ್ ವೇಳೆ ಆ ಸೌಲಭ್ಯ ಇಲ್ಲದೆ ಇರುವಂತ ರೈತರು ಅಂತ ಸಂದರ್ಭದಲ್ಲಿ ಇಲ್ಲ, ಖಂಡಿತ ಎಲ್ಲ ಆಗೋದಿಲ್ಲ. ಎಲ್ಲಾ ರೈತರು ಅದನ್ನ ಬಳಸೋಕು ಆಗೋದಿಲ್ಲ, ಬಳಸ್ತಾನೂ ಇಲ್ಲ ನಾವು ವಾಸ್ತವವಾಗಿ. ಅದಕ್ಕೆ ಅದೇ ಗ್ರಾಮದ ಒಬ್ಬ ಯುವಕ ರೈತ ಒಬ್ಬ ಅವನನ್ನ ಖಾಸಗಿ ರೆಸಿಡೆಂಟ್, ಪ್ರೈವೇಟ್ ರೆಸಿಡೆಂಟ್ ಅಂತ ಕರಿತೇವೆ. ಒಬ್ಬ ಖಾಸಗಿ ಒಬ್ಬ ಯಾರಾದ್ರು ಒಂದು ಮೊಬೈಲ್ ಅಪ್ಲಿಕೇಶನ್ ಅವನು ಏನು ಆಂಡ್ರಾಯ್ಡ್ ಬಳಸಲಿಕ್ಕೆ ಒಂದು ಸಮರ್ಥ ಇರ್ತಕ್ಕಂತ ಒಬ್ಬನು ಅವನೊಂದು ಮೊಬೈಲ್ ನಂಬರ್ ಇದ್ರೆ ಸಾಕು, ಅದನ್ನ ನಾವು ಅವನ ಮೂಲಕ ನಾವು ಎಲ್ಲಾ ಜಮೀನುಗಳಿಗೆ ಹೋಗಿ ಅವನೇ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಕ್ಕಂತ ವ್ಯವಸ್ಥೆನು ಜಾರಿಗೆ ತಂದಿದ್ದೀವಿ. ಹಂಗಾಗಿ ಬಹುಪಾಲು ನಮ್ಮ ಒಂದು ಅಂಕಿಅಂಶಗಳ ಪ್ರಕಾರ ಶೇಕಡ 95% ಈ ಒಂದು ಬೆಳೆ ಸಮೀಕ್ಷೆಯನ್ನ ನಮ್ಮ ಖಾಸಗಿ ರೆಸಿಡೆಂಟ್ ಗಳು ಅಂತ ಹೇಳ್ತೀವಲ್ಲ, ಅವ್ರನ್ನ ಮಾಡ್ತಾ ಇದಾರೆ, ರೈತರು ಕೂಡ ಮಾಡ್ತಾ ಇದಾರೆ. ನಮ್ಮಲ್ಲಿ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ದೂರವಾಣಿ ಅದು. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಚಂದ್ರವಂತ ಸರ್, ಮಂಡ್ಯ ತಾಲೂಕು ದುದ್ದ ಹೋಬಳಿ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಚಂದ್ರ ಅವರ ಪ್ರಶ್ನೆ ಕೇಳಿ ಸರ್. ಈ ಬೆಳೆ ವಿಮೆ, ಈ ಭತ್ತ ಕಬ್ಬು ಬರಲ್ವಾ ಸರ್? ಇದು ಬೆಳೆ ವಿಮೆ ಯೋಜನೆ ಅಲ್ಲ, ನಾವ್ ಹೇಳ್ತಾ ಇರೋದು ಇವತ್ತು ಮಾತಾಡ್ತಾ ಇರೋದು ಬೆಳೆ ಸಮೀಕ್ಷೆ. ನಿಮ್ಮೂರಲ್ಲಿ ಜಿಪಿಎಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲಪ್ಪ, ಅದರ ವಿಷಯವಾಗಿ ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ. ಹೋದ ವಾರ ನಿಮಗೆ ಬೆಳೆ ಸಮೀಕ್ಷೆನ ಬೆಳೆ ವಿಮೆ ಬಗ್ಗೆ ಮಾತಾಡಿದ್ವಿ. ಅದಾಗಿ ಕೂಡ ಭತ್ತದ ಬೆಳೆ ವಿಮೆಗೆ ಕಟ್ಟಲಿಕ್ಕೆ ಈಗ ನಿಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಅವಕಾಶ ಇದೆಯಪ್ಪ. ಕಬ್ಬಿಗೆ ನಾವು ಬೆಳೆ ವಿಮೆ ಕಟ್ಟುವಂತ ಅವಕಾಶ ಇಲ್ಲ. ರೈತರು ಯಾರು ಭತ್ತ ಬೆಳೀತಾರೆ ಅಂತವ್ರು ಈಗ ಭೂಮಿ ಆಯ್ತಲ್ಲ ಸರ್, ಈ ಹೊಲಗಳಿಗೂ ಅವಕಾಶ ಇದೆ. ಹೊಲಗಳಲ್ಲಿ ರಾಗಿ ಬೆಳೆಗೆ ಅವಕಾಶ ಇದೆ, ಬೇರೆ ಬೇರೆ ಬೆಳೆಗೆ ಅವಕಾಶ ಇದೆ. ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಯಲ್ಲಿ ಮುಖ್ಯ ಬೆಳೆ ಯಾವುದು ನಿಮ್ ಪಂಚಾಯತಿನಲ್ಲಿ? ಸರ್, ಮುಖ್ಯ ಬೆಳೆ ಕಬ್ಬು ಸರ್. ಕಬ್ಬು, ಕಬ್ಬಿಗೆ ವಿಸ್ತೀರ್ಣ ಇಲ್ಲ, ಆದ್ರೆ ನಿಮ್ಮ ದುದ್ದ ಹೋಬಳಿ ದುದ್ದದಲ್ಲಿ ಕಬ್ಬು ಜಾಸ್ತಿ ಬೆಳೀತೀರಾ, ಆದ್ರೆ ಕಬ್ಬಿಗೆ ಬೆಳೆ ವಿಮೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ. ಭತ್ತದ ಬೆಳೆನೂ ಬೆಳೀತೀರ, ಭತ್ತದ ಬೆಳೆ ಕಳಿಸಿ ಭತ್ತಕ್ಕೆ ಕಟ್ಟಲಿಕ್ಕೆ ಅವಕಾಶ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳನ್ನ ತಿಳಿಸೋಣ. ಈಗ ಮುಖ್ಯವಾಗಿ ಬೆಳೆ ಸಮೀಕ್ಷೆಯಿಂದ ನಮ್ಮ ರೈತರಿಗೆ ಆಗುವಂತ ಅನುಕೂಲಗಳೇನು ಅಂತೀರಿ? ಬೆಳೆ ಸಮೀಕ್ಷೆಯಿಂದ ನಮ್ಮ ರಾಜ್ಯದಲ್ಲಿ ಅನೇಕ ಈ ಬೆಳೆ ಸಮೀಕ್ಷೆ ದತ್ತಾಂಶಗಳನ್ನ ಬಳಸಿಕೊಂಡು ಅನೇಕ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಸಹಾಯ ಮಾಡಲಿಕ್ಕೆ ನಾವು ಬೆಳೆ ಸಮೀಕ್ಷೆ ಅಂಶಗಳನ್ನು ನಾವು ಬಳಸ್ತಾ ಇದೀವಿ. ರೈತರಿಗೆ ಪ್ರಶ್ನೆ ಬಂದೇ ಬರುತ್ತೆ, ಮುಖ್ಯವಾಗಿ ನಾವು ಬೆಳೆ ವಿಮೆ ಯೋಜನೆ ರೈತರಿಗೆ ಮಾಡ್ತಾರಲ್ಲ, ಆ ಬೆಳೆ ವಿಮೆ ಯೋಜನೆಯಲ್ಲಿ ಆ ರೈತನು ನೋಂದಾಯಿಸಿಕೊಂಡ ಬೆಳೆಯನ್ನ ಬೆಳೆದಿದ್ದಾನೆ ಇಲ್ವಾ ಅಂತೇಳಿ ಚೆಕ್ ಮಾಡಲಿಕ್ಕೆ ಈ ಬೆಳೆ ಸಮೀಕ್ಷೆ ದತ್ತಾಂಶವನ್ನು ಬಳಸ್ತಾ ಇದೀವಿ. ಬೆಳೆ ವಿಮೆಯೇ? ಹೌದು, ಬೆಳೆ ವಿಮೆಯ ಎಲ್ಲ ಏನು ನಾವು ಬೆಳೆ ವಿಮೆಯನ್ನು ನಾವು ರೈತರಿಗೆ ಕೊಡಬೇಕು ಅಂತ ಹೇಳುವಾಗ ಈ ಬೆಳೆ ಸಮೀಕ್ಷೆ ಅಂಕಿಅಂಶವನ್ನ ಕಡ್ಡಾಯವಾಗಿ ಬಳಸ್ಕೊಳ್ತಾ ಇದೀವಿ. ಅಲ್ಲಿ ಮೊದಲಿಗೆ ಈ ನಮ್ಮ ಗ್ರಾಮ ಲೆಕ್ಕರಿಗಿಂತ ಒಂದು ಸರ್ಟಿಫಿಕೇಟ್ ಮಾಡಿಲ್ಲ, ಈಗ ಇಲ್ಲ, ಅವನು ಬೆಳೆ ವಿಮೆ ಅವನು ಮಾಡಿಸಿದ್ದೆ ರೈತ, ಆಟೋಮೆಟಿಕ್ ಆಗಿ ಅದು ಸಂರಕ್ಷಣೆ ತಂತ್ರಾಂಶ ಇದೆಯಲ್ಲ ಬೆಳೆ ವಿಮೆದಲ್ಲಿ, ಆ ಸಂರಕ್ಷಣದಲ್ಲಿ ನಾವು ಲಿಂಕ್ ಮಾಡಿದೀವಿ ಬೆಳೆ ಸಮೀಕ್ಷೆ ತಂತ್ರಾಂಶವನ್ನು. ಹಂಗಾಗಿ ಅದಕ್ಕೆ ಹೆಚ್ಚು ಬೆಳೆ ವಿಮೆಯನ್ನ ಸೆಟ್ಲ್ ಮಾಡ್ಲಿಕ್ಕೆ, ಈ ಕ್ಲೈಮ್ ಸೆಟಲ್ಮೆಂಟ್ ಅಂತ ಹೇಳ್ತಾ ಇರ್ತೀವಿ, ವಿಮೆ ಪರಿಹಾರ ಕೊಡ್ಲಿಕ್ಕೆ ಇದನ್ನ ಬಳಸ್ತಾ ಇದೀವಿ ಮುಖ್ಯವಾಗಿ. ಎರಡನೇದಾಗಿ ನಮ್ಮ ಏನು ಸರ್ಕಾರದವರು ಈವನ್ನು ನಮ್ಮ ಏನು ಬೆಂಬಲ ಬೆಲೆ ಯೋಜನೆಯಲ್ಲಿ ಏನು ಭತ್ತದ ಬೆಳೆ ಅಥವಾ ರಾಗಿ ಬೆಳೆ ಇತರ ಬೆಳೆಗಳನ್ನ ಏನು ಖರೀದಿ ಮಾಡ್ತಾರೆ ಸರ್ಕಾರ, ಅದಕ್ಕೆ ಕೂಡ ನಾವು ಲಿಂಕ್ ಮಾಡಿದೀವಿ. ಆ ರೈತ ಆ ಲೋಗ ನೋಂದಾಯಿಸಿಕೊಂಡಾಗ ಅವನ್ಗೆ ಈ ಒಂದು ಬೆಂಬಲ ಬೆಲೆ ಯೋಜನೆ ಅವನ್ ಬೆಳೆದಂತ ಬೆಳೆ ಇದೆಲ್ಲ ಇಲ್ವಾ, ಒಂದು ಆ ಬೆಳೆ ಬೆಳೆದಿದ್ರೆ ಎಷ್ಟು ಎಕರೆ ಜಮೀನ್ ಇದೆ ಒಂದು, ಆಮೇಲೆ ಎಷ್ಟು ಒಂದ್ ಎಕರೆನಲ್ಲಿ ಇದ್ರೆ ಒಂದ್ 20 ಕ್ವಿಂಟಲ್ 10 ಕ್ವಿಂಟಲ್ ಅಂತ ಸರ್ಕಾರ ನಿಗದಿಪಡಿಸಿದೆ, ಅದನ್ನ ನೇರವಾಗಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಳ್ತೇವೆ. ಇದು ಕೂಡ ಬೆಳೆ ಸಮೀಕ್ಷೆಯಿಂದ ದತ್ತಾಂಶ ತೆಗೆದುಕೊಳ್ತೀವಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಸೋಮಳ್ಳಿ ಗ್ರಾಮ ಪಂಚಾಯತಿಯಿಂದ ವೀರಭದ್ರಸ್ವಾಮಿ. ವೀರಭದ್ರಸ್ವಾಮಿ ಅವರ ಪ್ರಶ್ನೆ ಕೇಳಿ ಸರ್. ಅದು ನಾವು ಈಗ ಬೆಳೆ ಸಮೀಕ್ಷೆ ಅಂತ ಹೇಳ್ತೀರಾ, ಈಗ ನಮ್ಮ ಜಮೀನಲ್ಲಿ ಹತ್ತಿ ಹಾಕಿದೀವಿ ಮತ್ತೆ ಜೋಳ ಹಾಕಿದೀವಿ, ಅದನ್ನ ಗ್ರಾಮ ಸಹಾಯಕರು ಬಂದು ಈಗ ಜಿಪಿಎಸ್ ಮಾಡೋಗಿದ್ದಾರೆ, ಅದನ್ನೇ ಬೆಳೆ ಸಮೀಕ್ಷೆ ಅಂತ ಹೇಳ್ತಾ ಇರೋದು. ಅದೇ ಸರ್, ಅದೇ ಹಿಂಗೆ ಅಂದ್ರೆ ಈಗ ಅದು ಯಾವ ರೀತಿ ಅಂತಂದ್ರೆ ನಮ್ಗೆ ಬೆಳೆ ವಿಮೆ ಅಂದ್ರೆ ಕ್ರಾಫ್ಟ್ ನಮ್ಗೆ ಲಾಸ್ ಆಯ್ತು ಅಂತ ಯಾವ ರೀತಿಯಾಗಿ ಗೊತ್ತಾಗ್ಬೇಕು ನಮ್ಗೆ ಅದು? ನೋಡಿ, ಈಗ ಮೊದಲನೇದಾಗಿ ಅವನು ಮಾಡಿರ್ತಕ್ಕಂತ ಬೆಳೆ ಸಮೀಕ್ಷೆ ಸರಿಯಾಗಿದ್ಯಾ ಇಲ್ವಾ ಅಂತೇಳಿ ಒಂದು ನೀವೇ ಟೆಸ್ಟ್ ಮಾಡ್ಕೊಳ್ಳಿಕ್ ಅವಕಾಶ ಇದೆ. ಹೇಗ್ ಟೆಸ್ಟ್ ಮಾಡ್ಕೋಬಹುದು? ಒಂದು ನಿಮ್ಗೂ ಕೂಡ ರೈತರಿಗೆ ಒಂದು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅದನ್ನ ನೀವು ಟೆಸ್ಟ್ ಮಾಡಿ ರೈತ ಅವ್ನ್ ಸರಿಯಾಗಿದ್ದಾನಾ ಇಲ್ಲ ಅಂತೇಳಿ, ನೀವು ಬೆಳೆದಿರ್ತಕ್ಕಂತ ಬೆಳೆ ಸರಿ ಇದೆಯಾ ಇಲ್ವಾ ಅವನು ಅಂತೇಳಿ ರೈತರಿಗೆ ಒಂದು ಆಪ್ ಇಟ್ಟಿದ್ದಾರೆ. ಅದನ್ನ ನೋಡಿಕೊಂಡು ಮೊದಲು ಅದನ್ನ ಚೆಕ್ ಮಾಡ್ಕೋಬಹುದು ನೀವು. ಅವನು ಅದು ಒಂದ್ ವೇಳೆ ಅವನು ಹತ್ತಿ ಅವನು ನೀವು ಹತ್ತಿ ಜೋಳ ಬೆಳೆದಿದ್ರೆ ಅವನು ಯಾವ್ದೋ ಬೇರೆ ಬೆಳೆ ಹಾಕ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಯಾರಿಗೆ ಸಲ್ಲಿಸಬೇಕಾಗತ್ತೆ? ಅಲ್ಲ, ಅವನ ಅಧ್ಯಕ್ಷನ್ ಹಾಕಿದ್ರೆ ಸೀದಾ ವೆರಿಫಿಕೇಶನ್ ಬರ್ತದ, ಮತ್ತೆ ರೀಸರ್ವೆ ಮಾಡುವಂತ ಅವಕಾಶ ಬರ್ತದೆ. ರೈತರೇ ಅದನ್ನ ನೋಡ್ಕೊಳ್ಬಹುದು, ಅದೊಂದು ಅವಕಾಶ ಮಾಡಿದ್ದಾರೆ ತಂತ್ರಾಂಶದಲ್ಲಿ. ಆಮೇಲೆ ಈ ಹತ್ತಿ ಜೋಳ ಅಂತ ಹೇಳಿದ್ರಲ್ಲ, ಒಂದೇ ಜಮೀನಲ್ಲಿ ಎರಡ್ ತರದ ಬೆಳೆ ಬೆಳೆದಿದೆ ಅಂತ ಇಟ್ಕೊಳ್ಳಿ, ಅರ್ಧ ಎಕರೆ ಹತ್ತಿ ಅರ್ಧ ಎಕರೆ ಜೋಳ. ಆವಾಗ ಒಂದ್ ಎಕರೆನಲ್ಲಿ ಇದ್ದು ಎರಡ್ ತರದ ಬೆಳೆ ಬೆಳೆದಿದ್ರೆ ಆ ಎರಡು ತರದ ಬೆಳೆಯನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿದ್ದಾರೆ. ಒಬ್ಬ ಕನಿಷ್ಠ ಮೂರು ಫೋಟೋ ತೆಗಿಬಹುದು ಒಂದು ಬೆಳೆನಲ್ಲಿ, ಅದ ಒಂದು ಜಮೀನಲ್ಲಿ ಆ ತರದ ಒಂದು ಅವಕಾಶ ಮಾಡಿದ್ದಾರೆ. ಈಗ ಮತ್ತೊಂದು ದೂರವಾಣಿ ಕರೆ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ನಾಗರಾಜ್ ಅಂತ ಸರ್. ನಾಗರಾಜ್ ಅವ್ರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಮ್ದು ಅರಸೀಕೆರೆ ತಾಲೂಕ್ ಗಣಸಿ ಹೋಬಳಿ, ಹಾಸನ ಜಿಲ್ಲೆ. ನಾಗರಾಜ್ ಅವರ ಪ್ರಶ್ನೆ ಕೇಳಿ. ಪ್ರಶ್ನೆ ಸರ್, ಈಗ ಬೆಳೆ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಆರ್ ಟಿ ಸಿ ಮೇಲೆ ಬರುತ್ತಲ್ಲ ಬೆಳೆ ನಮೂದಾಗಿರುತ್ತಲ್ಲ, ಇದ್ರ ಬಗ್ಗೆ ಮಾಹಿತಿ ಬೇಕಿತ್ತು. ಮತ್ತೆ ಇನ್ನೊಂದು ಪ್ರಶ್ನೆ, ವರ್ಷ ವರ್ಷ ಒಂದ್ ಬೆಳೆ ನಾವು ಮುಂದಿನ ಈ ವರ್ಷ ಈ ಭೂಮಿಲಿ ಜೋಳ ಹಾಕಿರ್ತೀವಿ, ಮುಂದಿನ ವರ್ಷ ರಾಗಿ ಹಾಕ್ತಿವಿ, ಅದ್ಯಾತರ ಸಮೀಕ್ಷೆ ಮಾಡ್ತಾರೆ ಅಂತ ಅದೊಂದು ಬೆಳೆ ಬದಲಾವಣೆ ಹೇಳ ಸರ್. ಆರ್ ಟಿ ಸಿ ಅಲ್ಲಿ ಏನು, ಈಗ ನಾವು ಬೆಳೆ ಸಮೀಕ್ಷೆ ಮಾಡ್ತೀವಿ, ಅದನ್ನು ಕೂಡ ಲಿಂಕ್ ಮಾಡ್ತೀವಿ ಆರ್ ಟಿ ಸಿಗೆ. ಆರ್ ಟಿ ಸಿಗೆ ಲಿಂಕ್ ಮಾಡಿದ್ರಿಂದ ನೀವು ಈ ವರ್ಷ ಏನು ಬೆಳೆ ಬೆಳೆದಿರಂತೆ ಆಟೋಮೆಟಿಕ್ ಈಗ ಮೊದಲೆಲ್ಲ ವಿಲೇಜ್ ಅಕೌಂಟೆಂಟ್ ಆರ್ ಟಿ ಸಿ ಬರೀತಿದ್ರಲ್ವಾ, ಈಗ ಬೆಳೆ ಸಮೀಕ್ಷೆ ದತ್ತಾಂಶವನ್ನ ಆಟೋಮೆಟಿಕ್ ಆರ್ ಟಿ ಸಿ ಅಲ್ಲಿ ಬರೋ ರೀತಿ ಮಾಡಿದೀವಿ ಒಂದು. ಆಮೇಲೆ ಪ್ರತಿ ವರ್ಷ ಬೆಳೆ ಸಮೀಕ್ಷೆ ಮಾಡ್ತೀವಿ, ಮತ್ತೆ ಹಂಗಾಗಿ ಈ ವರ್ಷ ನೀವು ಜೋಳ ಬೆಳೆದು ಮುಂದಿನ ವರ್ಷ ರಾಗಿ ಬೆಳೆದ್ರೆ ಅಜಾಪಿ ಜಮೀನಲ್ಲಿ ಈ ವರ್ಷ ಜೋಳ ಇರುತ್ತೆ, ಮುಂದಿನ ವರ್ಷ ರಾಗಿ ಇರುತ್ತೆ. ಹಂಗಾಗಿ ಪ್ರತಿ ವರ್ಷ ಮಾಡೋದ್ರಿಂದ ಆ ಸಮಸ್ಯೆನೂ ನಾವು ಬಗೆಹರಿಸ. ಅದು ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಯಾವ್ದೋ ಒಬ್ಬ ವಿಲೇಜ್ ಅಕೌಂಟೆಂಟ್ ಯಾವ್ದು ಒಂದು ಯಾವ್ದೋ ಒಂದು ಬೆಳೆ ಇದ್ಬಿಟ್ರೆ ಅದೇ ಬೆಳೆ ಪ್ರತಿ ವರ್ಷ ಬೆಳ್ಕೊ ಬರ್ಕೊಂಡ್ ಬರ್ತಿದ್ರು. ಆದ್ರೆ ಈ ವರ್ಷ ಹಂಗಾಗೋದು, ಈಗ ಹಂಗಾಗೋದಿಲ್ಲ. ನೀವು ಈ ವರ್ಷ ಮತ್ತೆ ಈಗ ನೀವು ಮುಂಗಾರಿನಲ್ಲಿ ಈಗ ನಾನು ಗೊತ್ತಿದೆ ನಿಮ್ಮ ದುದ್ದದಲ್ಲಿ ಏನ್ ಮಾಡ್ತೀರಿ, ಗಣಸಿನಲ್ಲಿ ಏನ್ ಮಾಡ್ತೀರಿ, ಮೊದಲು ಆಲೂಗಡ್ಡೆ ತಗೊಳ್ತೀರಾ, ಆಮೇಲೆ ರಾಗಿ ಹಾಕ್ತೀರಾ? ಹೌದು, ಫಸ್ಟ್ ಈಗ ಮುಂಗಾರಿನಲ್ಲಿ ಒಳಗಡೆ ಮುಂಗಾರು ಒಳಗಡೆನೆ ಆಲೂಗಡ್ಡೆ ಹಾಕ್ಬಿಟ್ಟು ಆಮೇಲೆ ಜುಲೈ ಆಗಸ್ಟ್ ನಂತರ ಮತ್ತೆ ಇನ್ನೊಂದು ಬೆಳೆ ಬೆಳಿತೀರಲ್ವಾ, ಅದು ಕೂಡ ಅವಕಾಶ ಬರುತ್ತೆ. ಅದನ್ನು ಎರಡು ಎರಡು ಹಂಗಾಮದಲ್ಲಿ, ಈಗ ಮುಂಗಾರಿನಲ್ಲಿ ಆಲೂಗಡ್ಡೆ, ಹಿಂಗಾರಿನಲ್ಲಿ ರಾಗಿ, ಅದನ್ನು ಅದೇ ಜಮೀನಲ್ಲಿ ಸಮೀಕ್ಷೆ ಮಾಡ್ಲಿಕ್ಕೆ ಅವಕಾಶ ಮಾಡಿದ್ದಾರೆ. ಖಂಡಿತ ಹೌದು, ನಿಮಗೆ ರೈತರಿಗೆ ಮೊದಲು, ಈಗ ರೈತರಿಗೂ ಕೂಡ ಆಪ್ ಬಿಟ್ಟಿದೀವಿ. ಆ ರೈತರ ಮೊದಲು ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಮುಂಗಾರು ಬೆಳೆ ಸಮೀಕ್ಷೆ ರೈತರ ಏನು ಆಪ್ ಅಂತ ಹೇಳ್ಬಿಟ್ಟು 22 ಅಂತ ಹೇಳಿ ಒಂದು ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವೇ ಕೂಡ ಅದನ್ನ ನೀವು ಸಮೀಕ್ಷೆ ಮಾಡಿ ನಿಮ್ಮ ಜಮೀನಿನ ವಿವರಗಳನ್ನ ಅಲ್ಲಿ ದಾಖಲೆ ಮಾಡಿ ನೀವು ಬೆಳೆ ಬೆಳೆದಿರತಕ್ಕಂತ ಫೋಟೋ ತೆಗೆದು ನೀವೇ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿದೀವಿ. ಈಗ ನಮ್ಮ ಈಗ ಉದಾಹರಣೆಗೆ ನನ್ನ ಹತ್ರ ಅಂಕಿಅಂಶ ಇದೆ, ನೆನ್ನೆ ದಿನದ ಅಂಕಿಅಂಶ ನೋಡಿದಾಗ ನಿಮ್ಮ ಹಾಸನ ಜಿಲ್ಲೆನಲ್ಲಿ, ನಿಮ್ಮ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜನ ರೈತರು ಅಂತ ಹೇಳ್ಬಿಡ್ತೇನೆ. ಹ ನೋಡಿ, ಹಾಸನ ಜಿಲ್ಲೆನಲ್ಲಿ 26,000 ರೈತರು, 26,000 ರೈತರು ಅವರೇ ಅಪ್ಲೋಡ್ ಮಾಡಿದ್ದಾರೆ ಈ ಫೋಟೋ ತೆಗೆದು. 15,37,000 ಪ್ಲಾಟ್ ಗಳಿದ್ದಾವೆ ನಿಮ್ಮ ರಾಜ್ಯದ ನಿಮ್ಮ ಜಿಲ್ಲೆನಲ್ಲಿ, ಹಾಸನ ಜಿಲ್ಲೆನಲ್ಲಿ. ಈಗಾಗಲೇ 26,000 ರೈತರು ಅಪ್ಲೋಡ್ ಮಾಡಿದ್ದಾರೆ ಅವರ ಸಮೀಕ್ಷೆ ತೆಗೆದು. ಖಂಡಿತ ಇದು ಒಳ್ಳೆಯ ಒಂದು ಬೆಳವಣಿಗೆ. ನಾಗರಾಜ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ನಾನು ಜವರೇಗೌಡ ಬಾಣಸಂದ್ರ ಸರ್. ಜವರೇಗೌಡ್ರೆ, ಪ್ರಶ್ನೆ ಕೇಳಿ. ಇದು ನಮ್ಗೆ ಪಾಣಿ 21-22 ಅಂತ ಬರ್ತಾ ಇದೆ ಫೈಬರ್ ಅಲ್ಲಿ, 22-23 ಹಾಕ್ಬೇಕಲ್ವ ಈಗ ರಾಗಿಗೆ? ಇಲ್ಲ ಇಲ್ಲ ಇಲ್ಲ, ಈಗ ನಿಮ್ಮ ಹತ್ರ 22-23 ಸಮೀಕ್ಷೆ ಇನ್ನ ಆಗಿಲ್ಲ, ಈಗ ಶುರು ಮಾಡಿದ್ದಾರೆ. ಹೋದ ವರ್ಷ ಬೆಳೆ ಸಮೀಕ್ಷೆ ಆಗಿರುತ್ತೆ, ಹಂಗಾಗಿ ಪಾಣಿ 21-22 ಇರುತ್ತೆ. ಈ ವರ್ಷ ಬೆಳೆ ಎಲ್ಲ ಸಮೀಕ್ಷೆನ ಬೆಳೆ ಸಮೀಕ್ಷೆ ಆಗಿ ಅದನ್ನೆಲ್ಲ ನಾವು ಪಾಣಿಗೆ ಹಾಕದ್ಮೇಲೆ ಅದು 22-23 ಆಗುತ್ತೆ. ಅಲ್ಲ, ಪಾಣಿ ಬರ್ತಾ ಇಲ್ಲ, 23 ಅಂತ ಬರ್ತಾ ಇಲ್ಲ. ಪಾಣಿಗೆ ಯಾವ್ದು ಬೆಳೆ ಸಮೀಕ್ಷೆ ದತ್ತಾಂಶ ನಾವು ಇನ್ನ ಈಗ ಶುರು ಮಾಡಿದ್ವಿ ಬೆಳೆ ಸಮೀಕ್ಷೆ. ನಾವು 22ರಲ್ಲಿ ಇದ್ದೀವಿ, ಜೊತೆಗೆ ಇದು ನಮ್ದು ಕನಿಷ್ಠ ಪಕ್ಷ ಸೆಪ್ಟೆಂಬರ್ ಅಕ್ಟೋಬರ್ಗೆ ನಮ್ಮ ಮುಂಗಾರು ಹಂಗಾಮದ್ದು ಸರ್ವೆ ಮುಗೀತದೆ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಿಮ್ಮ ಪಹಣಿನಲ್ಲಿ ಬರೋ ತರ ಸರ್ಕಾರ ಚಿಂತನೆ ಮಾಡಿದೆ. ಪ್ರತಿ ಹಂಗಾಮಿನಲ್ಲಿ ಆರ್ ಟಿ ಸಿ ನಲ್ಲಿ ಬದಲಾವಣೆ ಕೂಡ ಮಾಡಲಿಕ್ಕೆ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡ್ತಾ ಇದ್ದಾರೆ. ಜವರೇಗೌಡರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಅಂದ್ರೆ ಆ ಒಂದು ಹಂಗಾಮಿನ ಇಡೀ ಹಂಗಾಮಿನಲ್ಲೇ ಸಮೀಕ್ಷೆ ಮುಂದುವರಿತಾ ಇರುತ್ತೆ. ಹೌದು, ಜೂನಿಗೆ ಪ್ರಾರಂಭ ಆಗಿದ್ದು ಸೆಪ್ಟೆಂಬರ್ ವರೆಗೂ ಮುಂದುವರಿತಾ ಇರುತ್ತೆ. ಅದು ಅಂದ್ರೆ ಮುಂಗಾರು ಹಂಗಾಮು ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಮುಗೀತದೆ. ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ ಹಿಂಗಾರು ಹಂಗಾಮು ಶುರುವಾಗುತ್ತೆ. ಏಪ್ರಿಲ್ ಮೇ ನಲ್ಲಿ ಬೇಸಿಗೆ ಹಂಗಾಮು ಶುರುವಾಗುತ್ತೆ. ಹಾಗಾಗಿ ಆರ್ ಟಿ ಸಿ ನಲ್ಲೂ ಕೂಡ ಹಂಗಾಮುವಾರು ಬೆಳೆನ ದಾಖಲೆ ಮಾಡ್ತಾರೆ. ಈಗ ಲಕ್ಷ್ಮೀಕಾಂತ್ ಅವರೇ, ಬೇರೆ ರೈತರು ಬೆಳೆದಿರುವಂತ ಬೆಳೆನ ತಮ್ಮ ಬೆಳೆ ಅಂತ ಇವರು ಅಪ್ಲೋಡ್ ಮಾಡಕ್ಕ ಏನಾದ್ರು ಆಗುತ್ತಾ? ಈಗ ಒಬ್ಬ ರೈತನಲ್ಲಿ 20 ಸರ್ವೆ ನಂಬರ್ ಅನ್ನ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿದೀವಿ. ಹಂಗಾಗಿ ಆ ಸುತ್ತಮುತ್ತ ರೈತರ ಜಮೀನುಗಳಲ್ಲಿ ಒಂದೇ ಸರ್ವೆ ಬೆಳೆತಕ್ಕಂತ ರೈತನ ಕೂಡ 20 ಪ್ಲಾಟ್ಗಳ ತನಕ ಅವನು ಅದನ್ನ ಸಮೀಕ್ಷೆ ಮಾಡಿ ಅದನ್ನ ಫೋಟೋ ತೆಗೆದು ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿದ್ದೇವೆ. ಅಲ್ಲ, ಅವರ ಜಮೀನಲ್ಲೇ ಬೆಳೆದಿರಂತ ಅದು ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸರ್ವೆ ನಂಬರ್ಗಳೆಲ್ಲವೂ ಜಿಯೋ ರೆಫರೆನ್ಸ್ ಆಗಿದ್ದೀವಿ. ಜಿಯೋ ರೆಫರೆನ್ಸ್ ಅಂತ ಹೇಳಿದ್ರೆ ಅವನು ಬೆಳೆ ಸಮೀಕ್ಷೆ ಮಾಡ್ಬೇಕು ಹೊರಟದಾಗ ಅವನು ಬೇರೆ ಈ ನನ್ನ ಸರ್ವೆ ನಂಬರ್ ಬಿಟ್ಟು ಹೊರಗಡೆ ಹೋದ್ರೆ ಅದು ತಗೊಳ್ಳೋದೇ ಇಲ್ಲ, ಅದು ಅವಕಾಶನೇ ಮಾಡಲ್ಲ. ಅವನು 30 ಮೀಟರ್ ಒಳಗಡೆ ಇರಬೇಕು ಆ ಜಮೀನು ಒಳಗಡೆ. 30 ಮೀಟರ್ ಒಳಗಡೆ ಇದ್ರೆ ಮಾತ್ರ ಅದು ಓಪನ್ ಆಗತ್ತೆ. ಆ 30 ಮೀಟರ್ ಹೊರಗಡೆ ಇದ್ರೆ ಅದು ಓಪನ್ ಆಗಲ್ಲ. ಹೇಳುತ್ತೆ, ನೀನು 30 ಮೀಟರ್ ಹೊರಗಡೆ ಇದೆಯಾ, ಸಮೀಕ್ಷೆ ಮಾಡಕ್ಕಾಗಲ್ಲ ಅಂತ ಅವಕಾಶ ಮಾಡ್ಕೊಡಲ್ಲ. ಹೋಗಬೇಕಾಗುತ್ತೆ. ಹೌದು, ಆ ಜಮೀನ್ಗೆ ಹೋಗ್ಬಿಟ್ಟು ಫೋಟೋ ತೆಗೆದ್ರೆ ಮಾತ್ರ ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆಯವ್ರ ಬೆಳೆ ಇಲ್ಲ ಇಲ್ಲ ಇಲ್ಲ ಆಗಲ್ಲ, ಹಾಗಾಗೋದಿಲ್ಲ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಲಿಂಗರಾಜು, ನಾಗಮಂಗಲ, ಮಂಡ್ಯ ಜಿಲ್ಲೆ. ಲಿಂಗರಾಜ್ ಅವರ ಪ್ರಶ್ನೆ ಕೇಳಿ ಸರ್. ಈಗ ಬೆಳೆ ಸಮೀಕ್ಷೆಯಲ್ಲಿ ಈ ಆಡಳಿತಾತ್ಮಕವಾಗಿ ಹೇಗೆ ಮೇಲ್ವಿಚಾರಣೆ ನಡೆಯುತ್ತೆ, ಇದನ್ನ ಪರಿವೀಕ್ಷಣೆ ಯಾರು ಮಾಡ್ತಾರೆ ಅಂತ ನೋಡಿ. ಆಡಳಿತಾತ್ಮಕವಾಗಿ ಮೇಲ್ವಿಚಾರಣೆ ಮಾಡತಕ್ಕಂಥದ್ದು ಸರ್ಕಾರದ ಅಧಿಕಾರಿಗಳು. ಸರ್ಕಾರದ ಅಧಿಕಾರಿಗಳು ಅಂತ ಹೇಳಿದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು, ಸಹಾಯಕ ಕೃಷಿ ಅಧಿಕಾರಿ ಇರಬಹುದು, ಕೃಷಿ ಅಧಿಕಾರಿ ಇರಬಹುದು. ಎರಡನೇದಾಗಿ ಮೇಲ್ವಿಚಾರಕರಾಗಿ ನಮ್ಮ ಈ ಕಂದಾಯ ಇಲಾಖೆಯ ಏನು ಗ್ರಾಮ ಲೆಕ್ಕಿಗರಿದ್ದಾರೆ ಅಥವಾ ಶಿರಸ್ತೆದಾರಿದ್ದಾರೆ, ಗ್ರಾಮ ಲೆಕ್ಕಿಗರನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಬಿಟ್ಟಿದ್ದೀವಿ. ಹಾಗೇನೆ ಗ್ರಾಮ ಪಂಚಾಯಿತಿಯ PDOಗಳು ಅಥವಾ ಏನು ಕಾರ್ಯದರ್ಶಿಗಳು ಅಂತ ಹೇಳ್ತೀವಿ, ಅವರನ್ನು ಕೂಡ ಮೇಲ್ವಿಚಾರಣೆಗಾಗಿ ನೇಮಿಸಿರ್ತೀವಿ. ಅವರು ನೀವು ತೆಗೆದಂತ ಫೋಟೋ ಸರಿ ಇದೆಯಾ ಇಲ್ವಾ ಅಂತೇಳಿ ಅವರ ಒಂದು ಅವರಿಗೆ ಒಂದು ಲಾಗಿನ್ ಐಡಿ ಇರುತ್ತೆ. ಆ ಲಾಗಿನ್ ಐಡಿಲಿ ಅವ್ರು ಓಪನ್ ಮಾಡಿದೆ ಅಲ್ಲಿ ಬೆಳೆ ಸಮೀಕ್ಷೆ ಫೋಟೋಗಳೆಲ್ಲ ಸರಿಯಾಗಿದೆಯಾ ಅನ್ನೋದನ್ನ ನೋಡಿಕೊಂಡು ಅವರು ಎಸ್ ಆರ್ ನೋ ಅಂತ ಹೇಳ್ತಾರೆ. ಒಂದ್ ವೇಳೆ ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ರೀಸರ್ವೆಗೆ ಹಾಕ್ತಾರೆ. ಇದು ಆಡಳಿತಾತ್ಮಕ ವ್ಯವಸ್ಥೆ. ಲಿಂಗರಾಜ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮುಖ್ಯವಾಗಿ ನಮ್ಮ ರೈತರಿಗೆ ಕೆಲವೊಂದು ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಪರಿಹಾರವನ್ನು ಕೂಡ ಕೊಡಲಾಗುತ್ತೆ. ಹೌದು, ಅಂತ ಸಂದರ್ಭದಲ್ಲಿ ಬೆಳೆ ಸಮೀಕ್ಷೆ ಏನಾದರೂ ಅನುಕೂಲಕ್ಕೆ ಬರುತ್ತಾ? ಖಂಡಿತ. ಈಗ ಉದಾಹರಣೆಗೆ ಕಳೆದ ವರ್ಷ ನಮ್ಮ ರಾಜ್ಯದಲ್ಲಿ ಇವತ್ತು ಅಂಕಿಅಂಶಗಳು ನೋಡಿ, ಸುಮಾರು 18 ಲಕ್ಷ ರೈತರಿಗೆ ಪರಿಹಾರವನ್ನ ಏನು ನಮ್ಮ ಏನು NDRF ನಿಯಮಾವಳಿದನ್ವಯ ಕರ್ನಾಟಕ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಜೊತೆಗೆ ಸೇರ್ಕೊಂಡು ಪರಿಹಾರವನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅದೇನು ಇನ್ಪುಟ್ ಸಬ್ಸಿಡಿ? ಹೌದೌದು, ಇನ್ಪುಟ್ ಸಬ್ಸಿಡಿ ಅಂತ ಹೇಳ್ತೀವಿ. ಅದಕ್ಕೆ ಮೂಲ ಅಂಕಿಅಂಶಗಳು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಈ ಬೆಳೆ ಸಮೀಕ್ಷೆ ದತ್ತಾಂಶ. ಈ ಬೆಳೆ ಸಮೀಕ್ಷೆ ದತ್ತಾಂಶ ಆ ರೈತನದ್ದು ಜಮೀನು ಇರಬೇಕು, ಆ ರೈತರ ಜಮೀನಲ್ಲಿ ಬೆಳೆ ನಷ್ಟ ಆಗಿರೋದ್ರ ಬಗ್ಗೆ ಜಂಟಿ ಸಮೀಕ್ಷೆಯಲ್ಲಿ ಕಾಣಬೇಕು, ಬೆಳೆ ಸಮೀಕ್ಷೆನಲ್ಲೂ ಅಂಕಿಅಂಶಗಳನ್ನ ದಾಖಲು ಮಾಡಿಕೊಂಡ ವ್ಯವಸ್ಥೆ ಇರೋದ್ರಿಂದ ಅಂತ ಎಲ್ಲ ರೈತರಿಗೆ ಈ ಪರಿಹಾರ ಸಾಫ್ಟ್ವೇರ್ ಮೂಲಕ ನಾವೇನು ರೈತರಿಗೆ ನಷ್ಟವನ್ನ ಸರ್ಕಾರ ಭರಿಸ್ಕೊಡ್ತಾ ಇದೆ ಇನ್ಪುಟ್ ಸಬ್ಸಿಡಿ ಮೂಲಕ, ಇದಕ್ಕೆ ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ ಬೆಳೆ ಸಮೀಕ್ಷೆಯನ್ನು. ಜೊತೆಗೆ ಹಿಂದಿನ ಸಾಲಿನಲ್ಲಿ ಈಗ ನಮ್ಮ ಏನು ಕೋವಿಡ್ ಸಂದರ್ಭದಲ್ಲಿ ಈ ಮೆಕ್ಕೆಜೋಳ ಬೆಳೆದಂತ ರೈತರಿಗೆ ಸರ್ಕಾರ 5,000 ರೂಪಾಯಿ ಘೋಷಣೆ ಮಾಡ್ತು. ಹೌದು, ಮತ್ತೆ ಹೂವಿನ ಬೆಳೆ ಬೆಳೆದವರು ಘೋಷಣೆ ಮಾಡ್ತು. ಆವಾಗ ಅಂಕಿಅಂಶಗಳು ಯಾರು ನಮ್ಮ ಹತ್ರ ಎಲ್ಲಿತ್ತು? ನಮ್ಮ ಅಂಕಿಅಂಶ ಬೆಳೆ ಸಮೀಕ್ಷೆ ಅಂಕಿಯಲ್ಲಿ ಇರ್ತಕ್ಕಂಥ ಅಂಕಿಅಂಶನೇ ನಿಖರವಾದಂತ ಅಂಕಿಅಂಶ. ಬೆಳೆ ಸಮೀಕ್ಷೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಬೆಳೆ ಮುಸ್ಕಿನ ಜೋಳದಂತ ಬೆಳೆದ ರೈತರು ಅಂತ ಹೇಳಿ ನಮ್ಮ ಹತ್ರ ಪಟ್ಟಿ ತಗೊಂಡ್ರು. ಆ ಪಟ್ಟಿ ನೇರವಾಗಿ ರೈತರ ಒಂದು ಖಾತೆಗೆ DPT ಮೂಲಕ ಏನು ಅವನವನ್ನ ನೇರವಾಗಿ ವರ್ಗಾವಣೆ ಸಹಾಯ. ಈ ರೀತಿಯ ವ್ಯವಸ್ಥೆ ಬೆಳೆ ಸಮೀಕ್ಷೆ ಅಂಕಿಅಂಶಗಳು ಇಂಥ ಒಂದು ವ್ಯವಸ್ಥೆಗೆ ಸಹಕಾರಿಯಾಗ್ತವೆ. ರೈತರಿಗೆ ನೇರವಾಗಿ ಏನು ಸಹಾಯಧನ ಕೊಡ್ಲಿಕ್ಕೆ ಸರ್ಕಾರದ ಏನು ಸಹಾಯ ಮುಟ್ಲಿಕ್ಕೆ ಈ ಒಂದು ಅಂಕಿಅಂಶಗಳನ್ನ ನಾವು ಬಳಸ್ಕೊಳ್ತಾ ಇದೀವಿ. ಅಂದ್ರೆ ಬೆಳೆ ಬಿತ್ತಿದ ಎಷ್ಟು ದಿನಕ್ಕೆ ನಮ್ಮ ರೈತರು ಅಪ್ಲೋಡ್ ಮಾಡಿದ್ರೆ ಒಳ್ಳೇದು ಅಂತೀನಿ? ಸಾಮಾನ್ಯವಾಗಿ ಬೆಳೆ ಬಿತ್ತಿದ ನಂತರ 1 ತಿಂಗಳಾದ್ರೂ ಬೇಕು ಆ ಬೆಳೆ ಕಾಣಬೇಕು, ಯಾವ ಬೆಳೆ ಬೆಳೆದಿನ ಅಂತ ಗೊತ್ತಾಗ್ಬೇಕು. ಒಂದು ಮಣಕಾಲವರೆಗೂ ಕನಿಷ್ಠ 1 ತಿಂಗಳು 1.5 ತಿಂಗಳಾದ್ರೆ ಕೆಲವು ಸಂದರ್ಭದಲ್ಲಿ ಒಂದೇ ತರ ಈಗ ಬಿತ್ತನೆ ಆದಂತ ಒಂದು 10-15 ದಿವಸಕ್ಕೆ ನಾವು ಬೆಳೆಗಳು ಇಂತ ನಾವು ಡಿಸ್ಟಿಂಗ್ ಗುರುತಿಸಕ್ಕಾಗಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಆದ್ರೆ ಕನಿಷ್ಠ 1 ತಿಂಗಳಾದಾಗ ನೇರವಾಗಿ ಗುರುತಿಸಬಹುದು. ಹಂಗಾಗಿ ಈಗ ಜೋಳ ಮುಸ್ಕಿನ ಜೋಳ ಗುರುತಿಸೋದು ಬಹಳ ಕಷ್ಟ. ಆ ತರದ ಒಂದು ಸಂದರ್ಭ ಬಂದಾಗ ನಾವು ನೇರವಾಗಿ ಒಂದುವರೆ ತಿಂಗಳಾದಾಗ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಫೋಟೋ ನೋಡಿದಾಗ ಇಂಥ ಬೆಳೆ ಅಂತ ಗುರುತಿಸಂಗಿರಬೇಕು. ಅದೇ ಒಂದು ಮುಖ್ಯವಾದ ಅಂಶ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಆಕಾಶವಾಣಿ. ನಮಸ್ಕಾರ, ತಮ್ಮ ಹೆಸರು? ಶ್ರೀರಾಮಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಸಿ ನಾಗರಾಜು ಅಂತ ಸರ್. ನಾಗರಾಜ್ ಅವರೇ, ಪ್ರಶ್ನೆ ಕೇಳಿ ಸರ್. ನಾವು 2019-20 ಬೆಳೆ ಸಮೀಕ್ಷೆ ಮಾಡಿಸ್ತಾ ಬಂದಿದ್ದೀವಿ. ಅದೇನಾಯ್ತದೆ ಅಂದ್ರೆ ಒಂದೊಂದ್ ಸಾರಿ ಸರ್ ನಾವು ಲ್ಯಾಂಡ್ ಡೀಟೈಲ್ಸ್ ಕೊಟ್ಟಾಗ ಫಾರ್ಮರ್ ಐ ಡಿ ಅಂತ ಕೊಟ್ಟಿರ್ತೀರಿ ನೀವು. ಆ ಫಾರ್ಮರ್ ಐ ಡಿಲಿ ಏನಾಗಿರುತ್ತೆ ಅಂದ್ರೆ ಒಂದೊಂದ್ ಸರ್ವೆ ನಂಬರ್ ಎರಡೆರಡು ಸಾರಿ ಆಗಿರುತ್ತೆ ಸರ್. ಅದು ಎರಡೆರಡು ಸಾರಿ ಆಗಿದ್ದಾಗ ನಮ್ಗೆ ಎರಡು ಸಾರಿನೂ ಇದೇ ರೀತಿ ಆಯ್ತು ಸರ್, ಅರ್ಕೆರೆ ಕೃಷಿ ಇಲಾಖೆಗೆ ಹೋಗಿ ಇದೇ ಹೆಸರು ನೋಂದಾಯಿಸ್ತೇ ಆಗ ಈ ರೀತಿ ಮಾಡವ್ರೆ ಸರ್ ಈ ತರ ಇದಲ್ವಾ ಅಂತ. ಅದು ಬೆಳೆ ಸಮೀಕ್ಷೆ ಮಾಡಕ್ ಬಂದಾಗ ಬೆಳೆ ಸಮೀಕ್ಷೆ ಮಾಡೋರ್ದು ಏನಾದ್ರೂ ತಪ್ಪಾಗಿರುತ್ತಾ ಅಥವಾ ಮೇಗಳ ಮಟ್ಟದಲ್ಲಿ ಏನಾದ್ರು ಇದು ಲೋಪ ಆಗಿರುತ್ತೆ ಅಂತ ಗೊತ್ತಾಯ್ತಾ ಇಲ್ಲ ಸರ್ ನಮ್ಗೆ. ಈಗ ನೀವು ಬೆಳೆ ಸಮೀಕ್ಷೆ ನಿಮ್ಮಲ್ಲಿ ಯಾರು ಮಾಡಿರೋದು? ಬೆಳೆ ಸಮೀಕ್ಷೆನ ಯಾರೋ ಒಬ್ರು ಬರ್ತಾರೆ ಸರ್, ಯಾರೋ ಸರಿ ಸರಿ ಸರಿ ತಂದಿರ್ತಾರೆ. ಈಗ ಒಂದು ನಾಗರಾಜ್ ಅವರೇ, ಬೆಳೆ ಸಮೀಕ್ಷೆನ ರೈತರು ಕೂಡ ಮಾಡಬಹುದು ಅನ್ನೋದು ನಿಮ್ಗೆ ಗೊತ್ತಾ? ಗೊತ್ತು ಸರ್, ನಾವು ಮಾಡಿದೀನಿ ಸರ್. ವೆರಿ ಗುಡ್. ನೀವು ಬೆಳೆ ಸಮೀಕ್ಷೆ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ತಪ್ಪಾಗ ಸಾಧ್ಯನೇ ಇಲ್ವಲ್ಲ, ನೀವೇ ಮಾಡಿದ್ರೆ? ಲಾಸ್ಟ್ ಇಯರ್ ತಪ್ಪಾಗಿ ನಾನೇ, ಅವರೇ ನಮ್ಮ ಕೃಷಿ ಇಲಾಖೆಯವರು ಕಿರಣ್ ಸರ್ ಅಂತ ಒಬ್ರು ಅಧಿಕಾರಿಗಳು ನಂದೆಲ್ಲಾನು ಚೇಂಜ್ ಮಾಡಿಸ್ಕೊಟ್ರು ಸರ್, ಡಿಲೀಟ್ ಮಾಡಿಸ್ಕೊಟ್ರು. ಒಂದೊಂದ್ ಸರ್ವೆ ನಂಬರ್ ಎರಡೆರಡು ಸಾರಿ ಆಗಿರುತ್ತೆ ಸರ್. ಹಂಗೆ ನಂದು 4 ಎಕರೆಗೆ 5 ಎಕರೆ 1 ಕುಂಟೆ ಆಗಿತ್ತು, ಡಿಲೀಟ್ ಮಾಡಿಸಿದ್ರು. ಆಗ ಏನಾಯ್ತದೆ ಅಂದ್ರೆ ಸರ್, ನೀವು ಆರ್ ಟಿ ಸಿಗಳೆಲ್ಲ ತಗೊಂಡ್ ಬನ್ನಿ, ಅದ್ರಲ್ಲಿ ಏನ್ ತಪ್ಪಾಗಿದ್ದ, ಇದಕ್ಕೆ ಈ ತರ ಎಲ್ಲ ಇದಾಯ್ತದೆ ಸರ್, ನಮ್ಗೆ ತುಂಬಾ ಇದಾಯ್ತದೆ ಸರ್ ಆ ಟೈಮಲ್ಲಿ ಸ್ವಲ್ಪ. ಯಾಕೆ ಅಂದ್ರೆ ತಗದ್ ನಾವು ತೋರಿಸ್ಬೋದು ಆ ಟೈಮಲ್ಲಿ, ನಮ್ಗೆ ಬೆಳೆ ವ್ಯವಸಾಯ ಮಾಡ್ತಾ ಇರ್ತೀವಿ, ಇಲ್ಲೆಲ್ಲ ಓಡಾಡಕ್ಕೆ ಮಾಡೋಕೆ ಕಷ್ಟ ಆಯ್ತದೆ ಸರ್ ಅದ್ರಿಂದ. ಇಲ್ಲ, ಅದನ್ನ ನೀವು ಬೆಳೆ ಸಮೀಕ್ಷೆಯನ್ನ ಸಾಮಾನ್ಯವಾಗಿ ಭತ್ತ ಅಥವಾ ನೀವೇನ್ ಬೆಳಿತೀರಾ ಅದನ್ನ ಒಂದೂವರೆ ತಿಂಗಳೊಳಗಡೆ ಮುಗಿಸ್ಬೇಕು. ಅದೇನು ಒಂದು 10 ನಿಮಿಷದ ಕೆಲಸ ಅಷ್ಟೇ. ನೀವು ಕರೆಕ್ಟ್ ಆಗಿ ನೋಡಿದ್ರೆ 10 ನಿಮ್ ಜಮೀನ್ ಹತ್ರ ಹೋಗಿ ಒಂದು ಫೋಟೋ ತೆಗೆದ್ಬಿಟ್ಟು ಒಂದು ನೆಟ್ ಒಂದು ಮುಖ್ಯವಾಗಿ ಏನಿರ್ಬೇಕಂದ್ರೆ ನೆಟ್ ಚೆನ್ನಾಗಿರ್ಬೇಕು, ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿದ್ರೆ ಅಲ್ಲೇ ಅಪ್ಲೋಡ್ ಮಾಡ್ಬೋದು. ಅಥವಾ ನಿಮ್ ಮನೆ ಹತ್ರ ಎಲ್ಲಿ ಇಂಟರ್ನೆಟ್ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಆ ಫೋಟೋನ ತಗೊಂಡು ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಮಾಡುತ್ತೆ. ಈಗ ಜಮೀನಿನಲ್ಲಿ ವ್ಯತ್ಯಾಸಗಳಿದ್ರೆ ನೋಡಿ, ಇದಕ್ಕೆ ನಿಮ್ಮ ಎಷ್ಟು ಎಕರೆನಲ್ಲಿ ಜಮೀನ್ ಇದೆ ಅನ್ನೋದು ನಿಮ್ಮ ಆರ್ ಟಿ ಸಿಲಿ ನಮೂದಾಗಿರುತ್ತಲ್ವಾ, ಅದರಲ್ಲೇ ಅದ್ರ ಮೇಲೆ ಗೊತ್ತಾಗುತ್ತೆ. ನಾವು ಇವನು ಏನೋ 4 ಎಕರೆ ಅಂತ ಬರ್ದ್ಬಿಟ್ರೆ ಹಂಗ ಆಗೋದಿಲ್ಲ. ಅದು ಆರ್ ಟಿ ಸಿಯಲ್ಲಿ ಎಷ್ಟು ನಮೂದಾಗಿದೆ ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಅವರೇ, ಸಮಯ ಬಹಳ ಕಡಿಮೆ ಇದೆ, ಸಂಕ್ಷಿಪ್ತವಾಗಿ ನಿಮ್ ಪ್ರಶ್ನೆ ಕೇಳಿ. ಶಿವರಾಜ್ ಸಾರಿಗೆ, ಶಶಿಕಾಂತ್ ಲಕ್ಷ್ಮೀಕಾಂತ್ ಸಾರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಮ್ ಪ್ರಶ್ನೆ ಏನಂದ್ರೆ, ಬಾಳೆ ಬೆಳೆ ಇದೆ ಸರ್ ನಮ್ ಜಿಲ್ಲೆ ಕಂಪ್ಲಿ ತಾಲೂಕಿನಲ್ಲಿ. ಒಂದು ಸಾರಿ ಸಮೀಕ್ಷೆ ಮಾಡಿದ್ಮೇಲೆ ಅದು ಮತ್ತೆ ಬಾಳೆ ಬೆಳೆ ಬಂದಾಗ ಮತ್ತೊಂದು ಸರಿ ಸಮೀಕ್ಷೆ ಮಾಡ್ತಾರೆ ಸರ್? ಇದು ಒಂದು ಒಳ್ಳೆ ಪ್ರಶ್ನೆ. ಒಳ್ಳೆ ಒಂದು ಬೆಳೆ ಅವಧಿಯಲ್ಲಿ ಎಷ್ಟು ಸರಿ ಸಮೀಕ್ಷೆ ಮಾಡ್ಬೇಕಾಗತ್ತೆ ಅಂತಾರೆ? ಇಲ್ಲ ಇಲ್ಲ, ಒಂದು ಬೆಳೆ ಅವಧಿನಲ್ಲಿ ಒಂದೇ ಸಾರಿ ಸಮೀಕ್ಷೆ ಮಾಡುವಂತದ್ದು. ಈಗ ನಿಮ್ಗೆ ಗೊತ್ತಿದೆ, ಇವೆಲ್ಲ ಬಾಳೆ ಬೆಳೆ ಎಲ್ಲ ಒಂದು ವರ್ಷ ಬಂದ್ಬಿಡುತ್ತೆ. ಹಂಗಾಗಿ ಒಂದೇ ದಾಲಿ ಸಮೀಕ್ಷೆ ಮಾಡಿದ್ರೆ ಸಾಕಾಗುತ್ತೆ. ಮತ್ತೆ ಕೂಳೆ ಬೆಳೆನೂ ಇನ್ನೊಂದ್ಸರಿ ಮುಂದಿನ ವರ್ಷಕ್ಕೆ ಅದು ಬರುತ್ತೆ, ಮುಂದಿನ ವರ್ಷಕ್ಕೆ ಅದು ಮಾಡಿ. ಹೌದೌದು, ಪೆರಿನಿಯಲ್ ಕ್ರಾಪ್ಸ್ ಅಂತ ಏನಿದೆಯೋ ಅದು ವರ್ಷಕ್ಕೆ ಒಮ್ಮೆ ವರ್ಷಕ್ಕೊಮ್ಮೆ ಮಾಡ್ಕೋಬಹುದು. ಪ್ರತಿ ವರ್ಷಕ್ಕೊಂದ್ಸರಿ ಮಾಡ್ಕೊಂಡ್ರೆ ಸಾಕು? ವರ್ಷಕ್ಕೊಂದ್ಸರಿನೇ. ಅದು ಮುಂಗಾರು ಮಾಡಿದಾಗ ಹಿಂಗಾರಿಗೆ ಬರಲ್ಲ, ಹಿಂಗಾರು ಮಾಡಿದಾಗ ಆತರ ಏನು ಬೇಸಿಗೆಗೆ ಬರಲ್ಲ, ಒಂದೇ ಸರಿ. ಈಗ ನಮ್ ರೈತರಿಗೆ ಏನಾದ್ರೂ ಈ ಬೆಳೆ ಸಮೀಕ್ಷೆ ಮಾಡುವಾಗ ಏನಾದ್ರೂ ತೊಂದರೆಗಳು ಬಂದ್ರೆ ಯಾರನ್ನ ಸಂಪರ್ಕಿಸಬೇಕು ಅಂತೀರಾ ಲಕ್ಷ್ಮೀಕಾಂತ್ ಅವರೇ? ಒಂದು ಸಹಾಯವಾಣಿ ಸಂಖ್ಯೆ ಇದೆ, 8448447755 ಅಂತ. ಈ ಸಹಾಯವಾಣಿ ನಮ್ಮ ಕೃಷಿ ಇಲಾಖೆಯಲ್ಲೇ ನಾವು ಸ್ಥಾಪನೆ ಮಾಡಿದ್ದೀವಿ. ಬೆಳಿಗ್ಗೆ 7:30 ರಾತ್ರಿ 7:30 ಅವರು ಕಾರ್ಯ ನಿರ್ವಹಿಸ್ತಾ ಇರ್ತಾರೆ. ಹೌದು, ಹಾಗಾಗಿ ಏನು ಬೆಳೆ ಸಮೀಕ್ಷೆಗೆ ಏನೇ ತೊಂದರೆಗಳಿದ್ರೆ ಅವರು ಈ ಸಹಾಯವಾಣಿ ನಂಬರ್ಗೆ 8448447755ಗೆ ಕರೆ ಮಾಡಿ ಅವರ ಸಮಸ್ಯೆಯನ್ನ ತಿಳಿಸಬಹುದು. ಸಮೀಪದ ಕೃಷಿ ಇಲಾಖೆಯ ಕಚೇರಿಗಳನ್ನು ಸಂಪರ್ಕ? ಹೌದು, ನಮ್ಮ ರೈತ ಸಂಪರ್ಕ ಕೇಂದ್ರ ಇರಬಹುದು ಹೋಬಳಿ ಮಠದಲ್ಲಿ, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಇರ್ತಾರೆ. ಅವರ ಕಚೇರಿಗೂ ಕೂಡ ಅವರು ಭೇಟಿ ಕೊಟ್ಟು ಅವರ ಸಮಸ್ಯೆಯನ್ನ ತಿಳಿಸಬಹುದು, ಅವರಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಬಹುದು. ಅಂದ್ರೆ ಈಗ ನಮ್ಮ ರೈತರಿಗೆ ಸಾಕಷ್ಟು ಮಂದಟ್ಟಾಗಿದೆ ಈ ಬೆಳೆ ಸಮೀಕ್ಷೆ ಪ್ರಾಮುಖ್ಯತೆ. ಅವರು ಅಪ್ಲೈ ಮಾಡುವಂತ ಅಂಕಿಅಂಶಗಳು ನೋಡಿದ್ರೆ ಕಳೆದ 5 ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಹೆಚ್ಚಿನ ರೈತರು ಇದನ್ನ ಬಗ್ಗೆ ಅರಿವಿಗೆ ಬಂದಿದೆ. ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಮಂತ್ರಿಗಳು ಕೂಡ ಇದಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಇದೊಂದು ಎಸ್ಎಸ್ಸಿ ಕಾರ್ಯಕ್ರಮವಾಗಿ ಮಾಡಿದ್ದಾರೆ. ತುಂಬಾ ಸಂತೋಷ ಶಿವರಾಜ್ ಅವರೇ, ಲಕ್ಷ್ಮೀಕಾಂತ್ ಅವರೇ, ನಮಸ್ತೆ. ಈ ಬೆಳೆ ಸಮೀಕ್ಷೆ ಬಗ್ಗೆ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಮ್ಮ ರೈತರು ಕೂಡ ಉತ್ತಮವಾದಂಥ ಪ್ರಶ್ನೆ ಕೇಳಿ ಮಾಹಿತಿ ಪಡ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ರೈತ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕಿಸಾನ್ ವಾಣಿ. ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಬಾನುಲಿ ಸರಣಿ. ಇದರಲ್ಲಿ ಜಾನುವಾರುಗಳಲ್ಲಿ ಸಾಮಾನ್ಯ ವಿಷಬಾಧೆಗಳು, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:24 ಹಾಗೂ 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಕೆ ಗೋವಿಂದರಾವ್ ಅವರ ಹಾಡುಗಾರಿಕೆ. ನಂತರ ಬೆಂಗಳೂರು ಕೇಂದ್ರದಿಂದ 9:30 ರಾಷ್ಟೀಯ ನಾಟಕ ಕ್ರಾಂತಿಮೂರ್ತಿ ದುರ್ಗಾಭಾಬಿ, ಮೂಲಕತೆ ಅಕ್ಷಯ ವರನಾಥ್ ಶ್ರೀವಾತ್ಸವ್, ಕನ್ನಡಕ್ಕೆ ಡಾಕ್ಟರ್ ಎಂಎಸ್ ಶಶಿಕಲಾಗೌಡ, ನಿರ್ಮಾಣ ಮತ್ತು ನಿರ್ದೇಶನ ಪ್ರಭುಸ್ವಾಮಿ ಮಳಿಮಠ್. 10:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ನಾಳಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಎಂಜಿ ಈಶ್ವರಪ್ಪ ಅವರಿಂದ. 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ. 6:50 ಕಾರ್ಯಕ್ರಮ ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ಕರ್ನಾಟಕ